ಅತ್ತೆ ನಿಧಾನವಾಗಿ ಹತ್ತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರಿಚಯ ಚಿಕಿತ್ಸೆ ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಕೃಷಿ ಮಾಹಿತಿ. ಬೇರು ಹುಳುಗಳು ಬೇರೆ ಬೇರೆ ಬೆಳೆಯನ್ನು ಬಾಧಿಸ್ತವೆ. ವಿಶೇಷವಾಗಿ ಅಡಿಕೆ ಬೆಳೆಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತವೆ ಬೇರು ಹುಳುಗಳು. ಹಾಗೆಯೇ ತೆಂಗು, ಕಬ್ಬು, ಬಾಳೆ, ಭತ್ತ, ಗೋಧಿ, ಜೋಳ, ಗೆಣಸು, ತೇಗದ ಮರ, ಈ ಬೆಳೆಗಳಲ್ಲಿಯೂ ಕೂಡ ಬೇರು ಹುಳದ ಬಾಧೆ ಇದ್ದೇ ಇರ್ತದೆ. ನಮ್ಮ ಪರಿಸರದಲ್ಲಿ 3 ರೀತಿಯ ಬೇರು ಹುಳುಗಳನ್ನು ನಾವು ಕಾಣಬಹುದು. ಇವು ಬೇರೆ ಬೇರೆ ಋತುಮಾನಗಳಲ್ಲಿ, ಬೇರೆ ಬೇರೆ ಪ್ರದೇಶ ಅಥವಾ ಪರಿಸರದಲ್ಲಿ ಮತ್ತು ಬೇರೆ ಬೇರೆ ಬೆಳೆಗಳಲ್ಲಿ ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಹೊಲೋಟ್ರೈಕಿಯಾ ಸೆರೇಟಾ ಎನ್ನುವಂತಹದ್ದು ಮುಂಗಾರಿನ ಮೊದಲ ಮಳೆಯಾದ ತಕ್ಷಣ ಕಂಡುಬರುವಂತಹ ಬೇರು ಹುಳು. ಹೊರಬಂದಂತಹ ದುಂಬಿಗಳು ಬೇವು, ಹುಣಸೆ, ಪೇರಳೆ, ಜಾಲಿ ಇನ್ನಿತರ ಮರಗಳ ಮೇಲೆ ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುತ್ತವೆ. ಅದೇ ರಾತ್ರಿ ದುಂಬಿಗಳು ಸಂಗಾತಿಗೆ ಹುಡುಕಾಟವನ್ನು ನಡೆಸುತ್ತವೆ. ನಂತರ ಹೆಣ್ಣು ದುಂಬಿ ತನ್ನ ದೇಹದಿಂದ ಸಾಂಗತ್ಯ ಮೋಹಕ ಹಾರ್ಮೋನನ್ನು ಹೊರಸೂಸುತ್ತದೆ, ಗಂಡನ್ನು ಆಕರ್ಷಿಸುತ್ತದೆ ಹಾಗೂ ಸಂಗಾತಿಯೊಂದಿಗೆ ಸಂಯೋಗ ಹೊಂದಿ ಸಂತಾನಾಭಿವೃದ್ಧಿಯಲ್ಲಿ ತೊಡಗುತ್ತದೆ. ನಂತರ ಮಣ್ಣನ್ನು 3-5 ಇಂಚು ಆಳಕ್ಕೆ ಕೊರೆದು ಮಣ್ಣಿನ ಕುಡಿಕೆಯನ್ನು ಮಾಡಿಕೊಂಡು ಒಂದೊಂದು ಕುಡಿಕೆಯಲ್ಲಿ ಒಂದೊಂದೇ ಮೊಟ್ಟೆಯನ್ನು ಇಡ್ತಾ ಹೋಗ್ತದೆ. ಒಂದು ರಾತ್ರಿಗೆ ಸುಮಾರು 3-5 ಮೊಟ್ಟೆಯನ್ನು ಇಡ್ತದೆ. 2 ವಾರಗಳ ಕಾಲ ಗಂಡು ದುಂಬಿಯ ಜೊತೆ ಬೆರೆತು ನಿರಂತರ ಸಂತಾನಾಭಿವೃದ್ಧಿಯಲ್ಲಿ ತೊಡಗುತ್ತವೆ. ಹೀಗೆ ಪ್ರತಿ ರಾತ್ರಿ ಮಣ್ಣಿನಿಂದ ಹೊರಬಂದು ನಸುಕಿನ ಜಾವ ಮತ್ತೆ ಮಣ್ಣಿನಲ್ಲಿ ವಾಸಿಸ್ತವೆ. ಮೊಟ್ಟೆಗಳು 7-10 ದಿವಸಗಳಲ್ಲಿ ಪಕ್ವವಾಗಿ ಮರಿಯಾಗ್ತವೆ. ಮರಿಹುಳು 4-5 ಸೆಂಟಿಮೀಟರ್ ಉದ್ದವಿದ್ದು ಬಿಳಿ ಅಥವಾ ತಿಳಿ ಹಳದಿ ದೇಹವನ್ನು ಹೊಂದಿರ್ತವೆ, ಕೆಂಪು ಅಥವಾ ಕಪ್ಪು ತಲೆಯನ್ನು ಹೊಂದಿರ್ತವೆ. ಈ ಹುಳವು ಬೆಳೆಯುತ್ತಾ ಸುಮಾರು 7-8 ತಿಂಗಳ ಕಾಲ 3 ಹಂತಗಳನ್ನು ಮುಗಿಸಿ ತನ್ನ ಪ್ರೌಢಾವಸ್ಥೆಯಿಂದ ಕೋಶಾವಸ್ಥೆಗೆ ಹೋಗುವುದಕ್ಕೆ ಮಣ್ಣಿನಲ್ಲಿ ತೇವಾಂಶ ಇರುವ ಜಾಗದಲ್ಲಿ 3-6 ಇಂಚು ಆಳಕ್ಕೆ ಕೊರೆದು ಮಣ್ಣಿನ ಕುಡಿಕೆಯನ್ನು ಮಾಡಿಕೊಂಡು ಕೋಶಾವಸ್ಥೆಗೆ ಹೋಗ್ತವೆ. ಕೋಶಾವಸ್ಥೆಯಲ್ಲಿ ಕೀಟಗಳು ನಿಷ್ಕ್ರಿಯವಾಗಿರ್ತವೆ ಹಾಗೂ ಜೀವವಿರುವ ನಿರ್ಜೀವ ಕೋಶವಾಗಿರ್ತದೆ. 3-4 ವಾರಗಳ ನಂತರ ಕೋಶಾವಸ್ಥೆಯಿಂದ ವಯಸ್ಕ ದುಂಬಿಯಾಗಿ ಹೊರಬರ್ತವೆ. ವಯಸ್ಕ ದುಂಬಿಯು ಕಂದು, ಕಡು, ಕೆಂಪು ಇಲ್ಲವೇ ಕಪ್ಪು ದೇಹ ಮತ್ತು ಉದ್ದನೆಯ ಕಾಲುಗಳು, ಚಿಕ್ಕ ಮುಳ್ಳುಗಳನ್ನು ಹೊಂದಿರ್ತವೆ. ತನ್ನ ಸಂಪೂರ್ಣ ಜೀವನ ಚಕ್ರವನ್ನು 11-12 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಪೂರೈಸುತ್ತದೆ. ಬೇರು ಹುಳುಗಳ ರೋಗ ಲಕ್ಷಣಗಳನ್ನು ನಾವು ಈ ರೀತಿಯಾಗಿ ಗುರುತಿಸಬಹುದು. ಬೇರು ಹುಳುಗಳು ಸಾಮಾನ್ಯವಾಗಿ ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಮೊಟ್ಟೆಯಿಂದ ಹೊರಬಂದ ಚಿಕ್ಕ ಮರಿಹುಳುಗಳು ಹಸಿರು ಹುಲ್ಲಿನ ಬೇರು, ತಿಪ್ಪೆಗಳಲ್ಲಿರುವಂತಹ ಸಾವಯವ ಗೊಬ್ಬರ, ಅರೆಕೊಳೆತದಂತಹ ಕೃಷಿ ತ್ಯಾಜ್ಯಗಳು ಇವುಗಳನ್ನು ತಿಂತವೆ. ನಂತರ ಗಿಡಗಳ ಎಳೆಯ ಅಥವಾ ಮೃದುವಾದ ಬೇರುಗಳನ್ನು ತಿಂತವೆ. 2 ಮತ್ತು 3ನೇ ಹಂತದ ಬೇರು ಹುಳುಗಳನ್ನು ಅದರ ಹೊಟ್ಟೆ ಬಾಕತನಕ್ಕಾಗಿ ತಿನ್ನುವ ಯಂತ್ರ ಎಂದು ಕೂಡ ಕರೆಯಲಾಗುತ್ತದೆ. ಈ ಹಂತದಲ್ಲಿ ಬೆಳವಣಿಗೆಗೆ ಹೆಚ್ಚು ಆಹಾರ ಬೇಕಾದ್ದರಿಂದ ಈ ಹುಳುಗಳು ಸಿಕ್ಕ ಎಲ್ಲ ಗಿಡಗಳ ಎಳೆಯ ಹಾಗೂ ಬಲಿತ ಬೇರುಗಳ ಜೊತೆಗೆ ಕೆಲವಾರು ಜಾತಿಯ ಗಿಡಗಳ ಬುಡವನ್ನು ಕೂಡ ತಿಂದು ಹಾಕಬಹುದು. ಬೇರುಗಳು ಇಲ್ಲವಾದಾಗ ಗಿಡಗಳಿಗೆ ಸರಿಯಾದಂತಹ ಪೋಷಕಾಂಶ ದೊರೆಯುವುದಿಲ್ಲ, ಹಾಗಾಗಿ ಗಿಡಗಳು ಸೊರಗುತ್ತವೆ. ಬೇರುಗಳಿಗೆ ಹಾನಿಯಾದ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ನಂತರ ಎಲೆಗಳು ಒಣಗಿ ಕೆಳಗೆ ಬೀಳಬಹುದು. ಕಾಲಾಂತರದಲ್ಲಿ ಸಂಪೂರ್ಣ ಗಿಡವೇ ನಾಶ ಹೊಂದಬಹುದು. ಬೇರು ಹುಳುಗಳ ನಿಯಂತ್ರಣ ಸ್ವಲ್ಪ ಕಷ್ಟದಾಯಕ. ಸರಿಯಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿಕೊಂಡು ಈ ಬೇರು ಹುಳವನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬಹುದು. ಬೇಸಿಗೆಯಲ್ಲಿ ಮಳೆಯಾಗುವ ಮುಂಚೆ ಮತ್ತು ಮಳೆಯಾದ ತಕ್ಷಣ ಆಳವಾಗಿ ಉಳುಮೆಯನ್ನು ಮಾಡಬೇಕು. ಈ ರೀತಿ ಮಾಡುವುದರಿಂದ ಮಣ್ಣಿನಲ್ಲಿ ಹುದುಗಿರುವಂತಹ ಹುಳಗಳು, ಕೋಶಾವಸ್ಥೆಯ ಕೀಟಗಳು ಮತ್ತು ಮೊಟ್ಟೆಗಳು ಇವೆಲ್ಲವೂ ಕೂಡ ಮೇಲೆ ಬರ್ತವೆ. ಇವುಗಳನ್ನು ಕೀಟಭಕ್ಷಕ ಪಕ್ಷಿಗಳು ಹೆಕ್ಕಿ ತಿಂತವೆ. ಸೂರ್ಯನ ಬಿಸಿಲಿನ ಶಾಖದಿಂದಲೂ ಹುಳಗಳು ಸಾಯಬಹುದು. ಉಳುಮೆ ಮಾಡುವಾಗ ಮತ್ತು ಭೂಮಿ ಅಗೆಯುವಾಗ ಮೇಲೆ ಕಾಣುವಂತಹ ಕೀಟಗಳನ್ನು ಹಿಡಿದು ನಾಶಪಡಿಸುವಂಥದ್ದು ಒಳ್ಳೆಯದು. ಕೋಶಾವಸ್ಥೆಯಿಂದ ವಯಸ್ಕ ದುಂಬಿಯಾಗಿ